ನಮ್ಮ ರೈತರಿಗೆ ಮಾಹಿತಿ ಮಾಡಿಕೊಡ್ತಿದ್ದಾರೆ. ಶಿವಪ್ಪ ಮತ್ತು ಜಯರಾಜ್ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಶಿವಪ್ಪ ಅವರು ಮೊದಲನೇದಾಗಿ ಹೇಳಿ, ನಿಮ್ಮ ರೈತ ಉತ್ಪಾದಕ ಕಂಪ್ನಿ ಯಾವಾಗ ನೀವು ರಿಜಿಸ್ಟ್ರೇಷನ್ ಮಾಡಿದ್ರಿದ್ದೀನ, ಯಾವಾಗ ಎಷ್ಟು ದಿವಸ ಅದು ಪ್ರಾರಂಭ ಆಗಿ? ನಮ್ಮ ರೈತ ಉತ್ಪಾದಕರ ಕಂಪ್ನಿ ಆಗಸ್ಟ್ 10, 2021 ನಮ್ದು ರಿಜಿಸ್ಟ್ರೇಷನ್ ಆಯ್ತು ಸರ್. ಈಗ 1 ವರ್ಷ ಆಯ್ತು ಸರ್ ನಮ್ದು. ಯಾಕೆ ರೈತ ಉತ್ಪಾದಕ ಕಂಪ್ನಿಯನ್ನ ಪ್ರಾರಂಭ ಮಾಡ್ಬೇಕಂತೇಳಿ ಬಂತು ನಿಮಗೆ? ನಮ್ಗೆ ಯಾಕೆ ರೈತ ಉತ್ಪಾದಕರು ಮಾಡ್ಬೇಕಂತ ಬಂತಂದ್ರೆ, ನಮ್ದು ಮುಖ್ಯವಾದ ಬೆಳೆ ಅಂದ್ರೆ ವಾಣಿಜ್ಯ ಬೆಳೆ, ಹತ್ತಿ ಮೆಣಸಿನ್ಕಾಯಿ ಬೆಳಿತೀವಿ. ಮೆಣಸಿನ್ಕಾಯನ್ನು ಹೆಚ್ಚೆತ್ತವಾಗಿ ಬೆಳೆಯೋದ್ರಿಂದ ಸ್ಟಾರ್ಟಿಂಗ್ ಮೆಣಸಿನ್ಕಾಯಿ ಅರ್ಧ ರೈತರು 8,000 ರೂಪಾಯಿ ಬೆಲೆ ಸಿಕ್ತು. ಆಮೇಲೆ ನಂತರ ಅರ್ಧಂತ ರೈತರಿಗೆ 6,000, 5,000, ಕ್ರಮೇಣವಾಗಿ ಲಾಸ್ಟಿಗೆ 1,000 ರೂಪಾಯಿ 1 ಕ್ವಿಂಟಲ್ ಸಿಕ್ತು. ಹಂಗಾಗಿ ಅದೇ ಮೆಣಸಿನ್ಕಾಯಿನ್ನ ನಾವೇನಾದ್ರೂ ಇದರಲ್ಲಿ ಏಸಿಯಲ್ಲಿ ಸ್ಟೋರ್ಸ್ ಮಾಡಿದ್ರೆ ಒಳ್ಳೆ ಬೆಲೆನೇ ಸಿಗ್ತದೆ ನಮಗೆ. ಹಿಂಗಾಗಿ ಫಸ್ಟಿಗೆ ಏನು ಲೇಬರ್ ಸಿಕ್ಕರು ಅವ್ರಿಗೆ ಕೂಲರ್ ಸಿಕ್ಕಾಗ 8,000 ರೂಪಾಯಿ ಮೆಣಸಿಗೆ ಸಿಕ್ತು, ಲಾಸ್ಟಿಗೆ ಸಿಕ್ಕರು 1,000 ರೂಪಾಯಿ ಸಿಕ್ತು. ಇದರಿಂದಾಗಿ ಏನಾಗಿಬಿಡ್ತು, ರೈತರಲ್ಲಿ ಏಷ್ಯಾಗೂ ಇಡೋಕ್ಕಿಲ್ಲ, ಏನು ಮಾಡೋಕ್ಕಿಲ್ಲ. ಇದರಿಂದಾಗಿ ನಮಗೇನಾಯಿತು, ಒಂದು ರೈತ ಉತ್ಪಾದಕರ ಕಂಪ್ನಿ ಕಟ್ಟಿದರೆ ರೈತ ಉತ್ಪಾದಕರ ಕಂಪ್ನಿಯಿಂದ ಸಬ್ಸಿಡಿಯಲ್ಲಿ ಸರ್ಕಾರದ ಒಂದು ಎಸಿ ಅಂದರೆ ಕೋಲ್ಡ್ ಸ್ಟೋರೇಜನ್ನು ಕಡಿಸೋಕೆ ಒಂದು ಅನುಕೂಲ ಆಗುತ್ತೆ. ಉತ್ಪಾದಕ ಕಂಪ್ನಿ ಒಂದು ಕೋಲ್ಡ್ ಸ್ಟೋರೇಜ್ ಮಾಡಿದರೆ ಅನುಕೂಲ ಆಗ್ತಿತ್ತು. ಆ ಅನುಕೂಲದಿಂದ ರೈತರು ಸ್ಟೋರೇಜ್ ಮಾಡಿದರೆ ಮುಂದೆ ಅವ್ರಿಗೆ ಬೆಲೆ ಸಿಗ್ತಿತ್ತು. ಈ ಒಂದು ಪರಿಸ್ಥಿತಿಯಲ್ಲಿ ಅಂಥ ರೈತರು ನಷ್ಟಕ್ಕೊಳಗಾಗಿ ಒಕ್ಕಲ್ತನನೇ ಬಿಟ್ಬಿಡುವಂಥ ಪರಿಸ್ಥಿತಿ ಬಂತು. ಈ ಪರಿಸ್ಥಿತಿ ಬಂದಾಗ ನಮಗೇನಿಸ್ತು, ಒಂದು ರೈತ ಉತ್ಪಾದಕರ ಕಂಪ್ನಿ ಇದ್ರೆ ಚೆನ್ನಾಗಿರ್ತದೆ, ಇದರಿಂದ ನಮಗೆ ಒಂದು ನಮ್ಮದೇ ಒಂದು ಕೋಲ್ಡ್ ಸ್ಟೋರೇಜ್ ಇದ್ರೆ ಆ ರೈತರಿಗೆ ಅನುಕೂಲ ಆಗ್ತದೆ ಎಂಬ ಉದ್ದೇಶದಿಂದ ನಾವೊಂದು ಇದನ್ನು ಪ್ರಾರಂಭ ಮಾಡಿದ್ವಿ. ಜಯರಾಜ್ ಅವರೇ, ನಿಮ್ಮ ಬೆಟ್ಟದ ಬಸವೇಶ್ವರ ರೈತ ಉತ್ಪಾದಕ ಕಂಪ್ನಿಯಲ್ಲಿ ಎಷ್ಟು ಜನ ಸದಸ್ಯರು ಇದ್ದಾರೆ ಈಗ? 300 ಜನ ಇದ್ದೀವಿ ಸರ್. 300 ಜನ? 300 ಜನ ಸರ್. 10 ಜನ ಡೈರೆಕ್ಟರ್. ಹೇಗೆ 300 ಜನ ಸದಸ್ಯರು ನಿಮ್ಮ ಜಕ್ಕಲ್ದಿನ್ನಿ ಗ್ರಾಮದವರು ಇದಾರೆ ಅಥವಾ ಬೇರೆ ಬೇರೆ ಹಳ್ಳಿಯಿಂದ ಇದಾರೆ? ಬೇರೆ ಬೇರೆ ಹಳ್ಳಿಯಿಂದನೇ ಇದಾರೆ ಸರ್. ಶಾಖಪೂರ, 100, ಸಿರಿವಾರ, ಗಣಿದಿನ್ನಿ, ತಿಪ್ಪಲ್ದಿನ್ನಿ. ಎಷ್ಟು ಹಳ್ಳಿಗಳು ಬರ್ತವೆ ನಿಮ್ಮ ಒಂದು ರೈತ ಉತ್ಪಾದಕ ಕಂಪ್ನಿ ಎಷ್ಟು ಹಳ್ಳಿಗಳನ್ನು ತಗೊಂಡಿರ್ತೀವಿ? 5 ತಗೊಂಡಿ ಸರ್. ತಿಪ್ಪಲ್ದಿನ್ನಿ, ಗಣಿದಿನ್ನಿ, ಶಾಖಪೂರ, 100, ಸಿರಿವಾರ. 5 ಹಳ್ಳಿಗಳಿಂದ ಸುಮಾರು 300 ಜನ ಸದಸ್ಯರಾಗಿದ್ದಾರೆ. 300 ಜನ ಇದೆ ಸರ್. ಎಷ್ಟು ಸದಸ್ಯರ ಒಂದು ಗುರಿಯನ್ನು ಮುಟ್ಟಬೇಕಂತಿದೆ ನಿಮ್ದು? 600 ತನಕ ಐತೆ ಸರ್. 600 ತನಕ? ಹ್ಞೂ ಸರ್. ಹೇಗೆ ಸದಸ್ಯರು ಆದಂಥವ್ರಿಗೆ ಏನಾದರೂ ಫೀಸು ಎಷ್ಟೆಷ್ಟು ಕಲೆಕ್ಟ್ ಮಾಡ್ತಾ ಇದ್ದೀರಿ? ಹೇಗೆ? ಒಬ್ಬರಿಗೆ 1,000 ರೂಪಾಯಿ ತೊಗೊಂಡಿದ್ದೆ ಸರ್. 1,000 ರೂಪಾಯಿ ತೊಗೊಂಡ್ರೆ ಇಕ್ವಿಪ್ಮೆಂಟ್ ಗ್ರ್ಯಾಂಟ್ 300,000 ಬಂದದ ಸರ್. ಈಗ ನಮ್ಮ ಕಂಪ್ಯೂಟ್ರಿಗೆ ಅದಕ್ಕೆ 1,00,000 ಖರ್ಚು ಮಾಡಿದೆ ಸರ್. ಮತ್ತು ಇನ್ನು ಈಗ ಬಗ್ಗೆನಗರದವರು 100 ಜನ ಬರ್ತು ಅಂತ ಹೇಳಿದ್ರು ಸರ್. ನಮ್ಮನ್ನೊಂದು ಸ್ವಲ್ಪ ಆಕರಪ್ಪ ಎಫ್ ಯೋಗನ ಸದಸ್ಯರು ಮಾಡ್ಕೊಡ್ರಿ, ಸದಸ್ಯರು ಮಾಡ್ಕೊರ ಅಂತ ಹೇಳಿದ್ರು ಸರ್. ಹೇಗೆ ಪ್ರತಿಕ್ರಿಯೆ, ನೀವೇ ಒತ್ತಾಯಪೂರ್ವಕವಾಗಿ ಸದಸ್ಯರನ್ನ ಮಾಡ್ತಾ ಇದ್ದೀರೋ ಅಥವಾ ಇಲ್ಲ ನಾವು ಸದಸ್ಯರಾಗಿ ಒಂದು ಮುಂದೆ ಬರ್ತಾ ಇದ್ದೀರಾ? ಇಲ್ಲ ಸರ್, ಫಸ್ಟ್ಗೆ ನಾವು ಒತ್ತಾಯಪೂರ್ವಕವಾಗಿ ಹೇಳಿದೆ ಸರ್ ಅವ್ರಿಗೆ, ಅದು ಅರ್ಥ ಆಗಲಿಲ್ಲ ರೀ. ಯಾವಾಗ ನಾವು ಇದು ಇನಾಗ್ರೇಷನ್ ಮಾಡಿದೆ ಸರ್, ಕಂಪನಿ ಓಪನಿಂಗ್ ಆದಮೇಲೆ ಸರ್, ಅವಾಗ ಜನಗಳಿಗೆ ಅರ್ಥ ಆಯ್ತು ರೀ, ಇದರಿಂದ ನಮ್ಗೇನೋ ಲಾಭ ಸಿಗ್ಬೋದಪ್ಪ ಮುಂದಂತಂದು ಇವತ್ತು ನಾವು ಬರ್ತೀವಿ ನೀವು ಬರ್ತು ಅಂತ ರೆಡಿ ಆಗಿದ್ದಾರೆ ಸರ್. 100 ಜನ ರೆಡಿ ಆಗಿದ್ದಾರೆ. ಮತ್ತೆ ಈಗ ರೈತ ಉತ್ಪಾದಕ ಕಂಪ್ನಿಯನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ತಾವೊಂದು ಸಭೆಯನ್ನ ಕರೆದು ಯಾಕೆ ಮಾಡ್ತಾ ಇದ್ದೇವೆ, ಇದರಿಂದ ಲಾಭ ಏನಾಕತ್ತಂತಕ್ಕಂತ ತಿಳಿಸ್ಕೊಡ್ತಂತ ಮಾಹಿತಿ ಪ್ರಯತ್ನ ಮಾಡಿದಿರ ಅಥವಾ ಹೇಗೆ? ಮಾಡಿದ್ವಿ ಸರ್. ಆದ್ರೆ ನಾವೇನು ಹೇಳಿದೀವಲ್ಲ ಸರ್, 1/2 ಜನ ಒಳ್ಳೆಯವ್ರ ಹತ್ರ 1/2 ಜನ ಸರಿಯಾಗಿರಲ್ಲ. ಅವ್ರ ಏನಪ್ಪ ಇವತ್ತು ಹೇಳ್ತಾರ ತಮ್ಮ ಸಲುವಾಗಿ ತಾವೇನ ಮಾಡ್ಕೋಬೇಕಂತ ಮಾಡ್ತಾರ ಅಂತೇಳಿ ಅವ್ರನ್ನ ಲಾಭ ಮಾಡ್ಕೋ ಲಾಭ ಮಾಡ್ಕೋಬೇಕಂತೇಳಿ ಅವ್ರನ್ನ ಸೇಳ್ಬಿಟ್ರಿ. ಒಂದೊಂದು ಸ್ವಲ್ಪ ಪೆಂಡಿಂಗ್ ಆಯ್ತು ಸರ್. ತಿರುಗಾ ಎಲ್ಲ ಇದಾದ್ಮೇಲೆ ಈಗ ಮೊನ್ನೆ ಇನಾಗ್ರೇಷನ್ ಮಾಡಿದ್ಮೇಲೆ ಸರ್, ಈಗ ನಬಾರ್ಡ್ದವ್ರು ಬಂದಿದ್ರು ಸರ್. ನಬಾರ್ಡ್ದವ್ರು ಏನಪ್ಪ ಅಂದರೆ ನಿಮ್ಮದ್ರ ಎಷ್ಟು ಸದಸ್ಯರ ಇದ್ದಾರೆ ಅವರಿಗೆ 20,000 ರೂಪಾಯಿ ಕೊಡ್ತೀವಿ, 40 ದಿನ ಟೈಮ್ ಇರುತ್ತೆ, ಬಡ್ಡಿ ಇಲ್ಲ, ವಿತೌಟ್ ಬಡ್ಡಿ. ಆ 40 ದಿನದಾಗ ರಿಟರ್ನ್ ಮಾಡಿದ್ರೆ ಮತ್ತೆ ತಿರ್ಗಾ 1 ದಿನದಾಗ ಸೌಲಭ್ಯ ತಗೊಳ್ಳಿ, ಮತ್ತೆ 40 ದಿನ ಬಡ್ಡಿ ಇರಲ್ಲ ಅಂತ ಹೇಳಿದ್ರಲ್ಲ ಸರ್, ಇದರಿಂದ ಸೌಲಭ್ಯ ಸಿಗ್ತದೆ ಅಂತೇಳಿ ಇವಾಗ ಮತ್ತೆ 100 ಜನ ರೆಡಿ ಆಗಿದ್ದಾರೆ ಸರ್. ರೆಡಿ ಆಗಿದ್ದಾರೆ. ಬಡ್ಡಿ ಇಲ್ಲದಂಗೆ 40,000 ರೂಪಾಯಿ 20,000 ರೂಪಾಯಿ ಸಿಗ್ತದೆ ಸರ್. ಈಗ ನಿಮ್ಮ ಒಂದು ಆಫೀಸ್ ಅನ್ನ ಹೇಗೆ ಪ್ರಾರಂಭ ಮಾಡಿದ್ರಿ, ಮತ್ತೆ ಒಂದು ಮನೆ ಒಂದು ರೂಮ್ ಬೇಕಾಗತ್ತೆ ಅದಕ್ಕೆಲ್ಲ, ಆಮೇಲೆ ಉಪಕರಣಗಳು ಬೇಕಾಗ್ತವೆ, ಲೆಕ್ಕ ಇಡಬೇಕಾಗತ್ತೆ, ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡಿರಿ? ಮಾಡ್ತಿದ್ದೆ ಸರ್. ಕಂಪ್ಯೂಟರ್ ಇದೆ ಸರ್, ಮತ್ತೆ ಒಂದು ಆಫೀಸ್ ಮಾಡಿದೆ ಸರ್ ಊರಾಗ. ಈಗ ಒಂದು ಅಕೌಂಟೆಡ್ ಮಾಡಿದೆ ಸರ್. ನಿಮ್ಮ ಕಂಪ್ನಿ ವತಿಯಿಂದ ಒಂದು ಅಕೌಂಟೆಂಟ್ ಅವ್ರಿಗೆ ಎಷ್ಟು ಕೊಡ್ತೀರಿ ಪಗಾರ? 10,000 ಕೊಡ್ತೀವಿ ಸರ್. 10,000. ಈಗ 10,000 ಮತ್ತು CEO ಅವ್ರಿಗೊಬ್ಬರಿಗೆ ಅಪಾಯಿಂಟ್ ಮಾಡ್ಕೋಬೇಕು. ಹೌದು ಸರ್. ಅವ್ರಿಗೆ ಎಷ್ಟು ಕೊಡ್ತೀರಿ? ಆಗಿಲ್ಲ ಸರ್, ಅವ್ರಿಗೆ ಅಷ್ಟು 10,000 ಅಂತೇಳಿ ಕರ್ಕೊಂಡೆ ಸರ್. ಶಿವರ್ ನಮ್ಮವ್ರೇ ಆಗಿದ್ದಾರಲ್ಲ ಸರ್ ಅಷ್ಟು. ಈಗ ಆಫೀಸ್ ಅನ್ನ ಮಾಡ್ಬೇಕಾಗತ್ತೆ ಸರಿಯಾಗಿ, ಎಲ್ಲರಿಗೂ 300 ಜನ ಸದಸ್ಯರಿದ್ದಾರೆ, ಒಬ್ಬರ ಕಡೆಯಿಂದ 1,000 ರೂಪಾಯಿಯನ್ನು ತಮ್ಮ ತಗೊಂಡಿರ್ತಾವೆ. ಈಗ ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದೆ ತಮ್ಮದು. ಈ ಉತ್ಪಾದಕ ಕಂಪನಿ ವತಿಯಿಂದ ಏನು ಈಗ 1 ವರ್ಷ ಆಯ್ತು ಆಲ್ಮೋಸ್ಟ್ ನಿಮ್ಮದು, 1 ವರ್ಷ ಆಯಿತು, ಏನೇನು ಚಟುವಟಿಕೆಗಳು ಪ್ರಾರಂಭ ಆಗಿದ್ದಾವೆ ನಮ್ದು ಸರ್? ಈಗ ಮುಖ್ಯವಾಗಿ ನಮ್ಮ 5 ಹಳ್ಳಿಯಲ್ಲಿ ಕ್ರಮೇಣವಾಗಿ ಬೆಳೀತಕ್ಕಂಥ ಬೆಳೆ ಮೆಣಸಿನಕಾಯಿ. ಆ ಒಂದು ದೃಷ್ಟಿಯಿಂದ ಅದರನ್ನು ಮೌಲ್ಯವರ್ಧನೆ ಮಾಡೋದನ್ನು ನೋಡಿದ್ವಿ ಸರ್. ಹಂಗಾಗಿ ಈಗ ನೋಡ್ರಿ, ಈ ಮೆಣಸಿನಕಾಯಿನ ರೈತರು ಕಷ್ಟಪಟ್ಟು ಬೆಳೀತಾರೆ, ಸಾಲ ಮಾಡಿ ಬ್ಯಾಂಕಲ್ಲಿ ಏನೋ ತಗೊಂಡ್ಕೇಸಿ. ಆದರೆ ಬೆಳೆದಂಥ ಬೆಳೆಗೆ ಬೆಲೆ ಸಿಗುತ್ತೋ ಇಲ್ಲ ಅಂಬೋದು ಕನ್ಫರ್ಮ್ ಇಲ್ಲ. ಈ ನಾವು ರೈತ ಉತ್ಪಾದಕರ ಕಂಪನಿಯಿಂದ ನಾವು ಏನು ಮಾಡಿದ್ವಿ, ಮೆಣಸಿನಕಾಯಿನ ಅಗ್ರಿಮೆಂಟ್ ಮಾಡ್ಕೊಂಡಿದ್ವಿ ಸರ್. ಯಾವ ರೀತಿ ಅಂದರೆ ಅದು 30,000 ರೂಪಾಯಿ ಕ್ವಿಂಟಲ್ ಹೋಗ್ಬೇಕು, ಅದು ಫಿಕ್ಸ್ ಅಗ್ರಿಮೆಂಟ್ ರೇಟ್ ಅದು. ಈಗ ನೋಡ್ರಿ, ವಾತಾವರಣ ಸರಿ ಇರುತ್ತೆ, ಒಂದು ಸ್ವಲ್ಪ ಸರಿ ಇರಲ್ಲ, ಅರ್ಧ ಬೆಳ್ಳಗ ಅರ್ಧ ಕೆಂಪಗ ಮಚ್ಚ ಬಂದರೆ ಮಾರ್ಕೆಟಲ್ಲಿ ಸಡನ್ಲಿ 50% ಡೌನ್ ಆಗಿಬಿಡುತ್ತೆ. ಇದು ಹಂಗಿಲ್ಲ ಸರ್, ಏನೇ ಆಗಲಿ ಹಂಗೇನಾದ್ರು ಮಚ್ಚೆ ಬಂದರೆ ಒಂದು ಅಂದರೆ ಈ 30,000 ಹೋಗೋದು 27,000 ಹೋಗುತ್ತೆ. ಈ ಒಂದು ದೃಷ್ಟಿಯಿಂದ ರೈತರಿಗೆ ಒಂದು ನೆಮ್ಮದಿ ಇರ್ತೈತೆ. ಏನಂತಂದ್ರೆ, ಓ 30,000 ರೂಪಾಯಿ ಕ್ವಿಂಟಲ್ ಹೋಗುತ್ತೆ, ಇದು ಧಾರಣಿ ಬಗ್ಗೆ ಒಂದು ಇದು ಇರೋದಿಲ್ಲ, ಆತಂಕ ಇರೋದಿಲ್ಲ, ಆತಂಕ ಇರೋದಿಲ್ಲ. ಈ ಒಂದು ನಮ್ಮ ಕಂಪನಿ ಇದ್ದಿಂದ ಒಂದು 50 ಎಕರೆಗೆ ನಾವು ಒಂದು ಮೆಣಸಿನಕಾಯಿನ ಅಗ್ರಿಮೆಂಟ್ ಮಾಡ್ಕೊಂಡಿದ್ವಿ ಸರ್. ನೆಕ್ಸ್ಟ್ ಏನ್ ಮಾಡಿದ್ವಿ, ಈಗ ಎಲ್ಲ ಮೆಣಸಿನಕಾಯಿನ ಹಾರ್ವೆಸ್ಟ್ ಮಾಡಿ ಒಣಗಿಸಿ ಗ್ರೇಡಿಂಗ್ ಮಾಡೇ ಕೊಡ್ಬೇಕು. ನಾವು ಗ್ರೇಡಿಂಗ್ ಮಾಡಿ 30,000 ರೂಪಾಯಿ ಕ್ವಿಂಟಲ್ ಕೊಡ್ಬೇಕು. ಯಾವ ತಳಿ ಮೆಣಸಿನಕಾಯಿ, ಏನು ಬ್ಯಾಡಗಿ ಮೆಣಸಿನಕಾಯಿನೋ ಅಥವಾ ಕೆಂಪು ಮೆಣಸಿನಕಾಯಿನೋ? ಇಲ್ಲ ಸರ್, ಬ್ಯಾಡಿಗೆ ಅಲ್ರಿ, ಕೆಂಪು ಮೆಣಸಿನಕಾಯಿ ಸರ್. ಅದು ಮೆಡಿಕಲ್ಗೆ ಹೋಗುತ್ತೆ ಸರ್, ಅದು ಔಷಧಕ್ಕೆ ಹೋಗುತ್ತೆ ಸರ್. ಅದು ಒಂದು ನಮ್ಮ ಕಂಪನಿಯಿಂದ ವತಿಯಿಂದ ಮಾಡಿದ್ವಿ ಸರ್. ಇನ್ನೊಂದು ನಾವು ಮುಖ್ಯವಾಗಿ ಏನು ಮಾಡಿದ್ವಿ ಸರ್, ಮೆಣಸಿನಕಾಯಿನ ಈಗ ಅದು ಬರೋದೇ ಫೆಬ್ರವರಿ ಮಾರ್ಚಲ್ಲಿ ಬರುತ್ತೆ. ಆಮೇಲೆ ಆವಾಗ ಆ ಟೈಮಲ್ಲಿ ಒಂದು ನಾವು ಕೆಡಿಗಿನ ಮಳೆ ಅಂತೀವಿ, ಅಂಥ ಟೈಮ್ ಬಂದು ಆರೆ ಹಾಕಿದ ಮೆಣಸಿನಕಾಯಿನ ಎಲ್ಲ ಕೆಡಿಸ ಒಂದು ಪರಿಸ್ಥಿತಿ ಇರುತ್ತೆ. ಈಗ ನಾವು ಕಂಪ್ನಿ ವತಿಯಿಂದ ಏನು ಮಾಡಿದ್ವಿ ಸರ್, ಅಗ್ರಿಮೆಂಟ್ ಮಾಡ್ತಾ ಇದ್ವಿ, ಹಣ್ಣುಗಾಯ ಕೊಟ್ಬಿಡೋದು ನಾವು, ಒಣಸದೇ ಬೇಕಿಲ್ಲ. ಹಾಂ, ಇಷ್ಟು ಟನ್ ಮೆಟ್ರಿಕ್ ಟನ್ ಅದೊಂದು ಒಪ್ಪಂದ ಮಾಡ್ಕೊಚ್ಚಿದ್ವಿ ಸರ್. ಹಣ್ಣುಗಾಯಿ ಕೊಟ್ಬಿಟ್ರೆ ಅದನ್ನೊಂದು ಈಗಿಂದು ಅದೊಂದು ಒಪ್ಪಂದ ಮಾಡ್ಕೊಚ್ಚಿದ್ವಿ ಸರ್. ಮಾಡ್ಕೊಂಡು ಎಷ್ಟು ಬೆಲೆಯಾಗಿ ಏನಂತೇಳಿ ನಿಗದಿಪಡಿಸ್ಕೊಂಡ್ಬಿಟ್ರೆ ಹಣ್ಣುಗಾಯಿನೇ ಕೊಟ್ಬಿಡೋದು ಸರ್. ರೈತರಿಗೆ ಒಂದು 20% ಕೆಲಸ ಉಳಿತಾಯ ಆಯ್ತು ಸರ್. ಅದು ಆರಿಸೋದು ಗ್ರೇಡಿಂಗ್ ಮಾಡೋದು ಏನು ಉಳಿಯಲ್ಲ ಸರ್, ಅದು ಸೀದಾ ಡೈರೆಕ್ಟಾಗಿ ಕೊಟ್ಬಿಡೋದು. ಹಂಗೆ ತೂಕನೂ ಹೆಚ್ಚು ಬರುತ್ತೆ ಸರ್. ಹಂಗಾಗಿ ಇದರಿಂದ ಇದೊಂದು ನಾವು ಪ್ರಯತ್ನ ಮಾಡೋಕ್ಕಿದ್ವಿ ಸರ್. ಹಂಗೆ ಈಗ ರೈತ ಉತ್ಪಾದಕ ಕಂಪ್ನಿಯಲ್ಲಿ ನಾವು ಪೆಸ್ಟಿಸೈಡ್ಗೆ ಇದು ಇಕ್ವಿಪ್ಮೆಂಟ್ಗೆ ಲೈಸೆನ್ಸ್ಗೆ ಹಾಕಿದ್ವಿ ಸರ್. ನಾವು ಹಾಕಿದ್ವಿ, ಅದು ಬಂತಂದ್ರೆ ನಾಳೆ ನೆಕ್ಸ್ಟ್ ಅದೊಂದು ಮಾಡ್ತಾ ಇದೀವಿ ಸರ್, ಫರ್ಟಿಲೈಸರ್ ಸೀಡ್ಸ್. ಮುಂದೆ ಅದನ್ನು ರೈತರಿಗೆ ಅನುಕೂಲ ಆಗಲ್ಲ, ಒಳ್ಳೊಳ್ಳೆ ಬೀಜಗಳು ಅಂತವ್ ತಂದು ಮಾಡೋ ಒಂದು ಪ್ರಯತ್ನ ಇದೆ ಸರ್. ನಿಮ್ಮ ಕಂಪನಿ ವತಿಯಿಂದ ಡೈರೆಕ್ಟ್ ಆಗಿ ಕಂಪನಿಗಳಿಂದ ಬೀಜದ ಕಂಪನಿಗಳಿಂದ ಖರೀದಿ ಮಾಡಿಕೊಳ್ಳಿ ಸರ್. ರೈತರಿಗೆಲ್ಲ ಕೊಡೋ ಸರ್, ಇಂಥವೆಲ್ಲ ಯೋಜನೆಗಳಿದಾವ ಸರ್ ನಮ್ಮವೆಲ್ಲ. ಮತ್ತೆ ಪಲ್ಸ್ ಮ್ಯಾಜಿಕ್, ಚಿಪ್ಪಿ ಮ್ಯಾಜಿಕ್. ಈಗ ಮೆಣಸಿನಕಾಯಿಗೆ ಸರ್ ಈಗ ಫರ್ಟಿಲೈಸರ್ ಅವ್ರು ಏನ್ ಮಾಡಿಬಿಡ್ತಾರೆ, ಯಥೇಚ್ಛವಾಗಿ ಒಂದು ಸಣ್ಣ ಒಂದು ರೋಗಕ್ಕೆ 3-4 ಎಲ್ಲ ಅಟ್ಯಾಚ್ ಕೊಡ್ತಾರೆ. ಈಗ ಒಂದು ಉದಾಹರಣೆಗೆ ಡೊಣ್ಣೆ ಹುಳ ಕೊಲ್ಬೇಕಂದ್ರೆ ಟೆನ್ಜಿ ಗುಳಿಗೆ ಹಾಕ್ರಿ, ಏನೇನೋ ಔಷಧಿ ಬಿಡೋಕೆ ಹೇಳ್ತಾರೆ. ಒಂದು ಸಣ್ಣ ಮೆಟ್ರೇಜಮ್ ಬಿಟ್ಟರೆ ಸಾಕು ಸರ್. ಅಂದರೆ ಕಡಿಮೆ ಖರ್ಚಲ್ಲಿ ನಾವು ಒಂದು ರೈತರನ್ನ ಬೆಳೆಯನ್ನು ಬೆಳೆಯುವಂಥದ್ದು ನಾವು ನಮ್ಮ ವತಿಯಿಂದ ಕೊಡ್ತಾ ಇದ್ದೀವಿ ಸರ್. ಅಂದರೆ ಈಗ ಈ ಒಂದು ರೈತ ಉತ್ಪಾದಕ ಕಂಪನಿಗೆ ಸರ್ಕಾರದಿಂದ ಏನು ಅನುಕೂಲತೆ ಸಿಕ್ಕಿದೆ? ಸರ್ಕಾರದಿಂದ ಅನುಕೂಲತೆ ಅಂದರೆ ಸರ್, ಈಗ ಈಗ ನಿಮ್ಮದು ನಬಾರ್ಡ್ ಸ್ಪಾನ್ಸರ್ಡ್ ರೈತ ಉತ್ಪಾದಕ ಕಂಪನಿನ ಅಥವಾ ಹೇಗೆ? ಇಲ್ಲ ಸರ್, ನಮ್ಮದು SFPC ಸರ್, ಕೇಂದ್ರ ಸರ್ಕಾರದ SFPC ಸ್ಪಾನ್ಸರ್ ಸರ್. ಅಲ್ಲಿಂದ IIMR ಇಂದ ನಮ್ಗೆ ಕೋಆರ್ಡಿನೇಟರ್ ಆಗುತ್ತೆ ಸರ್. IIMR ಇಂದ ಕೋಆರ್ಡಿನೇಟರ್ ಆಗಿ ನಮ್ಗೆ ಅಲ್ಲಿಂದನೇ ದುಡ್ಡು ಬರುತ್ತೆ ಸರ್. ಅಲ್ಲಿಂದ ಬರುತ್ತೆ. ಈಗ ಏನು ಸಹಾಯಧನ ಬರ್ತಾ ಇದೆ ತಮಗೆ, ಎಷ್ಟು ಸಿಕ್ತು ಸಹಾಯಧನ? ಈ ಮ್ಯಾನೇಜ್ಮೆಂಟ್ ಕಾಸ್ಟ್ ಅಂತೇಳಿ ಹಾಕಿದ್ದಾರೆ ಸರ್, 1,00,000 ಫರ್ನಿಚರ್ಗೆ, ಇಕ್ವಿಪ್ಮೆಂಟ್ ಇವೆಲ್ಲ ಕಂಪ್ಯೂಟರ್ಗೆ ಇವೆಲ್ಲ. ಮೊದಲನೇ ಕಂತು ಬಂದಿದೆ ಸರ್, ಎರಡನೇ ಕಂತಿಗೆ ಅಪ್ಲೈ ಮಾಡಿದ್ದೀವಿ. ನಾವು ಇಕ್ವಿಟಿ ಗ್ರಾಂಟ್ಗೆ ನಾವು 1,000 ಶೇರ್ ಹೋಲ್ಡರ್ ಏನು ತಗೊಂಡಿರ್ತೀವಿ, ಸರಿ ಸಮಾಧಾನವನ್ನು ಅವ್ರು ಕೊಡ್ತಾರೆ ಸರ್. ಅದಕ್ಕೂ ಅಪ್ಲೈ ಮಾಡಿದ್ದೀವಿ ಸರ್. ಮುಂದಿನ ದಿನಗಳಲ್ಲಿ ಬರುತ್ತೆ, ಅದು ಬಂದ್ಗಳನ್ನ ನಾವು ಇನ್ನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಸರ್, ಬೇರೆ ಬೇರೆ. ಈಗ ಜಯರಾಜ್ ಅವರು ತಾವು ನಿರ್ದೇಶಕರಿದ್ದೀರಿ, ಒಬ್ಬ ವ್ಯಕ್ತಿಯಿಂದ 1,000 ರೂಪಾಯಿಯನ್ನ ಸದಸ್ಯ ವಂತಿಗೆಯನ್ನ ತಗೊಂಡು ಪ್ರಾರಂಭ ಮಾಡಿದಿರಿ. ಈಗ 300 ಜನ ಸದಸ್ಯರಿಂದ ಆಲ್ಮೋಸ್ಟ್ ನಿಮಗೆ 3,00,000 ರೂಪಾಯಿ ಕಲೆಕ್ಟ್ ಆಗಿದೆ. ಕಲೆಕ್ಟ್ ಆಗಿದೆ ಸರ್. ಹೇಗೆ ಆ ದುಡ್ಡನ್ನ ಯಾವ ರೀತಿ ನಿರ್ವಹಣೆ ಮಾಡ್ತೀರಿ? 3,00,000 ರೂಪಾಯಿ, 3,00,000 ರೂಪಾಯಿದಾಗ ನಾವು ಬಿಸ್ನೆಸ್ ಮಾಡಕ್ಕೆ ಏನು ಬರಲ್ಲ ಸರ್. ಬರೋದಿಲ್ಲ, ಹೌದು. ಈಗ ಇಕ್ವಿಪ್ಮೆಂಟ್ ಗ್ರಾಂಟ್ ಅವ್ರದ್ದು ಸೆಕೆಂಡ್ ಅಕೌಂಟ್ ಬಿಡ್ತು ಅಂತೇಳಿ ಸರ್. ಅದಾದಮೇಲೆ ತೊಗರಿಗೆ ಸರ್ ಪಲ್ಸ್ ಮ್ಯಾಜಿಕ್ ತರಿಸ್ಕೇಸಿ ಮಾರಾಟ ಮಾಡ್ಬೇಕು ಸರ್. ಮತ್ತು ಇದ್ರಾಗ ಸಮೃದ್ಧಿ ಔಷಧಿ ತರಿಸಿ ಮಾರಾಟ ಮಾಡ್ಬೇಕು ಸರ್. ಕೆಲವೊಂದು ಟಾನಿಕ್ಗಳು ಸಾವಯವ ಪರಿಕರಗಳನ್ನು ತರಿಸ್ಬೇಕು ಸರ್. ತರಿಸಿ ರೈತರಿಗೆ ಮಾರಾಟ ಮಾಡ್ಬೇಕು ಸರ್. ಈಗ ತರಬೇತಿಗಳನ್ನು ಕೊಡೋದಾಯ್ತು, ರೈತರಿಗೆ ತಿಳುವಳಿಕೆನ ಕೊಡೋದಾಯ್ತು. ಏನೋ ಒಂದು ಸಮಸ್ಯೆಗಳು ಬಂದಾಗ ನಿಮ್ಮ ರೈತ ಉತ್ಪಾದಕ ಕಂಪನಿ ಯಾವ ರೀತಿ ಇದು ಮಾಡ್ತದೆ ಇಲ್ಲೆಲ್ಲ? ಸರ್ ಈಗ ಸಮಸ್ಯೆಗಳು ಅಂದ್ರೆ ರೈತರು ಬರ್ತಾರೆ ಸರ್, ಈಗ ಎಚ್ಚೆತ್ತವಾಗಿ ಮಳೆ ಆಗಿಬಿಟ್ಟ ಸರ್, ಈಗೆಲ್ಲ ಮಳೆ ಆಗಿ ಈಗೆಲ್ಲ ಒಳಗೆಲ್ಲ ನಮ್ಮ ಗಿಡಗಳು ಸಾಯ್ತಾವ ಅಂತೇಳಿ ಕಿತ್ಕೊಂಡು ಬರ್ತಿರ್ತಾರೆ ಕೆಲವೊಂದು. ನಾವು ರೈತರು ಫೀಲ್ಡಿಗೆ ಹೋಗ್ತೀವಿ ಸರ್, ಅದು ದೊಣ್ಣೆಗಳೆಲ್ಲ ಕಟ್ ಮಾಡ್ತಿರ್ತಾವೆ. ಇದಕ್ಕೆಲ್ಲ ಏನು ಬೇಡ, ನೀವು ಮೆಟ್ರೇಜಿಯಮ್ ಅಂತ ಸಿಗುತ್ತೆ, ಅದರಲ್ಲಿ ನೀವು ಎರೆಹುಳ ಗೊಬ್ಬರ ಇಲ್ಲ ತಿಪ್ಪಿ ಗೊಬ್ಬರದಲ್ಲಿ ಕಲಿಸಿ ಸಿಂಪಲ್ಲಾಗಿ ನೀವು ಸಾಲಿ ಗಿಡದ ಹಾಕ್ಬಿಡ್ರಿ, ಇಂಥವು ಸಾಯ್ತಾವೆ. ಕೆಲವೊಂದು ರೋಗಗಳು ಈಗ ಹತ್ತಿಗೆ ಮೈಡ್ಸು ಇವೆಲ್ಲ ಬಂದಿರ್ತಾವೆ ಸರ್, ಅವೆಲ್ಲ ಇಂಥವಕ್ಕೆ ಏನೇನು ಹೊಡಿಬೇಕಂತ ಅವ್ರು ಬರ್ತಾರೆ ಸರ್ ರೈತರೆಲ್ಲ. ನಮಗೂ ಗೊತ್ತಾಗಿಲ್ಲ ಅಂದ್ರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವಿಶ್ವವಿದ್ಯಾಲಯದ ವಿಜ್ಞಾನಿಗಳನ್ನ ಕೇಳ್ಕೊಂಡು ಅವ್ರಿಗೆ ವಾಟ್ಸಪ್ ಹಾಕಿ ಇಂಥವಕ್ಕೆ ಏನು ಹೊಡಿಬೇಕಂತೇಳಿ ಅವ್ರು ನಮ್ಗೆ ರಿಪ್ಲೈ ಮಾಡಿದ್ರೆ ನಾವು ರೈತರಿಗೆ ಇದನ್ನೇ ಮಾಡ್ರಿ ಅಂತೇಳಿ ಒಂದು ತಿಳಿಸ್ತೀವಿ ಸರ್. ನಾವು ಜಯರಾಜ್ ಅವರೇ, ರೈತರ ಒಂದು ಸಭೆಗಳನ್ನು ಮಾಡೋದು, ಏನಾದರೂ ವಿಷಯಗಳನ್ನು ಚರ್ಚೆ ಮಾಡೋದು, ಮೀಟಿಂಗ್ಗಳನ್ನು ನಿಮ್ಮ ಉತ್ಪಾದಕ ಕಂಪ್ನಿ ಮೀಟಿಂಗ್ಗಳನ್ನು ಮಾಡ್ತಾ ಇರ್ತೀರಿ, ಮೀಟಿಂಗ್ದಲ್ಲಿ ಏನು ಚರ್ಚೆ ಮಾಡ್ತಾ ಇರ್ತೀರಿ? ಚರ್ಚೆ ಸರ್ ಈಗ ಐತಲ್ ಸರ್, ಇದಕ್ಕೆ ನಾವು ಯಾವುದು ಗೊಂದಲ ಮಾಡ್ಕೋಬಾರ್ದಪ್ಪ, ಎಲ್ಲರೂ ಒಂದೇ ಥರ ಇರಬೇಕು. ಈಗ ಹೊರಗಿನವರು ಏನೋ ಹೇಳ್ತಿರ್ತಾರೆ, ಅವ್ರು ಇದು ಮಾಡ್ತಾರೆ ಇದ್ರ ಮಾಡ್ತಾರೆ, ಯಾರ್ದು ಕ್ಯೂ ಕೊಡ್ಲಾರ್ದಂಗೆ ಇದನ್ನ ಕಂಪನಿ ಒಂದು ಮಟ್ಟಕ್ಕೆ ಒಯ್ಬೇಕಂತ ಹೇಳ್ತೇವೆ ಸರ್. ಅಲ್ಲ, ನಿಮ್ಮ ವ್ಯವಹಾರಗಳು ಪಾರದರ್ಶಕವಾಗಿರ್ಬೇಕು, ಎಲ್ಲರಿಗೂ ಗೊತ್ತಿರಬೇಕು ಎಷ್ಟು ದುಡ್ಡು ಹೋಯ್ತು, ಎಷ್ಟು ಬಂತು, ಎದಕ್ಕೆ ಖರ್ಚಾಯ್ತು ಹೇಗೆ ಅನ್ನೋದೊಂದು ಪಾರದರ್ಶಕವಾಗಿ ಅದನ್ನ ನಿರ್ವಹಣೆ ಮಾಡಬೇಕಾಗುತ್ತೆ. ಇಲ್ಲ ಸರ್, ಈಗ ಅಕೌಂಟೆಂಟ್ ಇಟ್ಕೊಂಡಲ್ಲ ಸರ್, ತಿಂಗಳ ತಿಂಗಳ ಮಾಹಿತಿ ಕೊಡ್ತೇವೆ ಸರ್, ಎಲ್ಲರಿಗೂ ಮಾಹಿತಿ ಕೊಡ್ತಾ ಇರ್ತೀವಿ, ನಾವೇನ್ ತಂದಿವಿ, ಎಷ್ಟು ಖರ್ಚು ಮಾಡಿವಿ, ಯಾವ್ದಕ್ಕೆ ಏ ಕೊಟ್ಟಿದ್ದು ಬಿಲ್ಲಿಂಗ್ ಎಲ್ಲ ಮಾಡ್ತಾರೆ ಸರ್. ಇನ್ನು ಮುಂದೆ ಏನು ಮಾಡ್ಬೇಕಂತ ವಿಚಾರದ ಇನ್ನು ರೈತ ಉತ್ಪಾದಕ ಕಂಪನಿ ರೈತರು ಏನು ಸಲಹೆ ಸೂಚನೆಗಳನ್ನು ಕೊಡ್ತಿರ್ತಾರೆ, ರೈತರು ಹಿಂಗ್ ಮಾಡಾಮ ಇದನ್ನ ಮಾಡಾಮ ಅಂತಕ್ಕಂತ ರೈತರು ಏನ್ ಹೇಳ್ತಾರೆ ಸರ್? ಹತ್ತಿ ಹೊರಗೋಗಿ ಮಾರ್ತಾರಲ್ಲ ಸರ್, ನಮ್ಮ FAO ಖರೀದಿ ಮಾಡ್ಕೊಂಡು ನಾವು ಡೈರೆಕ್ಟ್ರು ಎಲ್ಲಿ ಸೇಲರ್ ತಲ್ಲಿದ ಮಾಹಿತಿ ತಗೊಂಡು ಅಲ್ಲಿಗೆ ಸೇಲ್ ಮಾಡೋದು ವ್ಯವಸ್ಥೆ ಮಾಡಮ್ರ ಅಂತಾರೆ ಸರ್. ಡೈರೆಕ್ಟ್ ಆಗಿ ಇಲ್ಲೇ ಬಂದಾಗ ಲಿಫ್ಟ್ ಮಾಡ್ಬೇಕು ಸರ್, ನೀವು ಮಾರ್ಕೆಟ್ಗೆ ಹೋದು ಅಲ್ಲಿ ಹೋಗಿ ಮಾಡುವಂತ ವ್ಯವಸ್ಥೆ ಹೋಗ್ಬೇಕು, ನೇರವಾಗಿ ಇಲ್ಲಿಂದ ಖರೀದಿ ಆಗ್ಬೇಕು. ನಾವಿಲ್ಲಿ FAO ಖರೀದಿ ಮಾಡ್ಕೊಂಡು ಡೈರೆಕ್ಟ್ರ್ ಕಳಿಸಿದ್ರೆ ಬಂದ ಲಾಭ ರೈತರಿಗೆ ಆಗತ್ತ ಅಂತ ಸರ್. ಅಂದ್ರೆ ಎಲ್ಲಿ ಕಾಟನ್ ಒಳ್ಳೆ ರೇಟ್ ಇರ್ತದೆ ಅಲ್ಲಿಂದ ಹೋಗಿ ಮಾರಾಟ ಮಾಡೋದು, ಮಾರಾಟ ಮಾಡೋ ಸರ್. ನಾವ್ ಈಗ ಹೋಗಿ 7,000 8,000 ಹಾಕಿ ಬಂದ್ಬಿಡ್ತಾವ 10 ಕ್ವಿಂಟಲ್, ನಮ್ಮ ಕಮಿಷನ್ ಏಜೆಂಟ್ ಲಾಭ ತಗೋತಾರ. ನಮ್ದು 10 ಕ್ವಿಂಟಲ್ ನಾವ್ FAO ಹಾಕಿದ್ರ ಒಂದು ಲಾರಿ ಆಯ್ತಪ್ಪ 10 ಮಂದಿ ಹಾಕಿದ್ರು, 100 ಕ್ವಿಂಟಲ್ ನೀನು ಹೈದರಾಬಾದಕ್ಕೆ ಎಲ್ಲಿ ಮಾರ್ಕೆಟ್ ಚೆನ್ನಾಗಿರುತ್ತೆ ಅಲ್ಲಿ ಕಳಿಸಿದಪ್ಪ ಅಂದ್ರೆ ಬಂದ ಲಾಭ ರೈತರಿಗೆ ಜಾಸ್ತಿ ಆಗ್ತದಂತ ಹೇಳ್ತಾರೆ. ಇದೇ ರೀತಿ ಎಲ್ಲ ಉತ್ಪನ್ನಗಳಿಗೂ ಆಗ್ಬೇಕು, ಮೆಣಸಿನಕಾಯಿ ಮೆಣಸಿನಕಾಯಿ ತೊಗರಿಗ ಇಲ್ಲಿ ಗಂಜೆ ಬಂದು 4,000 3,000 ಮಾರ್ಬಿಡ್ತಾರೆ ಸರ್. ಈಗ ನಮ್ಮ FAO ಹಾಕಂದ್ರೆ ಖರೀದಿಕ್ಕೆ ಅಂದ್ರೆ ಗೌರ್ಮೆಂಟ್ಗೆ ನಾವ್ ಎಷ್ಟು ತಗೊಂಡಿರ್ತೀವಿ ಅವ್ರು ಲೋಡ್ ಗಟ್ಟಲೆ ಆದ್ರೆ ಬಂದು ಗೌರ್ಮೆಂಟ್ ಏನ್ ರೇಟ್ ಇರ್ತದ ಅದು ತಗೊಂಡು ಹೋಗ್ಬೇಕು ಸರ್. ಈಗ ಓದ್ಗಳೇ ಪಾಣಿಲ್ಲ ಅದಿಲ್ಲ ಅಂತ ವಾಪಸ್ ಕಳಿಸ್ಬಿಡ್ತಾರೆ, ಇಲ್ಲಿತ್ತಪ್ಪ ಅಂದ್ರೆ ಏನ್ ಹೇಳಕ್ ಬರಲ್ಲ ಅಲ್ಲ ಸರ್. ಅದೊಂದು ಪ್ಲಾನ್ ಆಗಿದೆ ಸರ್. ಅಂದ್ರೆ ರೈತರ ಉತ್ಪನ್ನಗಳನ್ನ ಸಹ ನೇರವಾಗಿ ರೈತ ಉತ್ಪಾದಕ ಕಂಪನಿನೇ ಖರೀದಿ ಮಾಡಿ ಎಲ್ಲಿ ರೇಟ್ ಇರುತ್ತೆ ಅಂತ ಏಜೆಂಟ್ಗಳಿಗೆ ಅಥವಾ ಅಂತ ಮಾರುಕಟ್ಟೆಗೆ ಕಳಿಸ್ಕೊಡೋದು, ಅದರಿಂದ ರೈತರಿಗೂ ಲಾಭ ಆಗುತ್ತೆ. ಲಾಭ ಆಗುತ್ತೆ ಸರ್. ಇನ್ನ ಇದು ಒಂದಾಯ್ತು ಉತ್ಪಾದನೆಗೆ ಆಯ್ತು, ಇನ್ನ ರೈತರು ಉತ್ಪಾದನೆಯನ್ನ ಮಾಡ್ಬೇಕಾದ್ರೆ ಭೂಮಿಗೆ ಹಾಕ್ಲಿಕ್ಕೆ ಏನಾದರೂ ಲಘು ಪೋಷಕಾಂಶಗಳು ಬೇಕಾಗ್ತವೆ, ಗೊಬ್ಬರಗಳು ಫರ್ಟಿಲೈಸರ್ಸ್ ಬೇಕಾಗ್ತವೆ, ಅಥವಾ ರೋಗಗಳು ಬಂದಾಗ ಕೀಟನಾಶಕಗಳು ಬೇಕಾಗ್ತವೆ. ಈಗ ಏನ್ ಮಾಡ್ತಾರೆ, ಸಾಕಷ್ಟು ಜನ ರೈತರು ನೇರವಾಗಿ ಎಲ್ಲೋ ಅಂಗಡಿಗೆ ಹೋಗ್ತಾರೆ, ಅಂಗಡಿಗೆ ಹೋಗಿ ಖರೀದಿ ಮಾಡ್ಕೊಂಡು ಬರ್ತಿರ್ತಾರೆ, ರೇಟ್ ಜಾಸ್ತಿ ಇರುತ್ತೆ, ಇದ್ರ ಬಗ್ಗೆ ಏನಾದ್ರು ವಿಚಾರ ಮಾಡ್ತಾ ಇದ್ದೀರಾ? ಅದ್ರ ಬಗ್ಗೆ ವಿಚಾರ ಮಾಡಿದೆ ಸರ್, ನಮ್ದು ಲೈಸೆನ್ಸ್ ಹಾಕಿದೀವಲ್ಲ ಸರ್, ಬಂದಿಲ್ಲ. ನಾವು ಗೊಬ್ಬರ ಈಗ ಅಂಗಡಿಯಾಗ ಏನ್ ಮಾಡ್ತಾರೆ ಸರ್, 275-280 ರೂಪಾಯಿ ಯೂರಿಯಾ ಕೊಡ್ತಾರೆ, ಅವ್ರೀಗ ಶಾರ್ಟೇಜ್ ಆಯ್ತು ಅಂತೇಳಿ 350 ರೂಪಾಯಿ ಚೀಲ ಕೊಡ್ತಾರೆ, ತಗೊಂಬಂದ್ ಹಾಕ್ತಾರೆ. ನಮ್ ಸ್ವಲ್ಪ ಲೈಸೆನ್ಸ್ ಕೊರತೆ ಇರೋದ್ರಿಂದ ನಾವ್ ಏನ್ ತರ್ಸಕ್ ಆಗಿಲ್ಲ ಸರ್. ಅದು ಈಗ ಏನಂತಂದ್ರೆ, ಈಗ ಫ್ಯಾಕ್ಟರಿಗಳಿಂದ ಡೈರೆಕ್ಟ್ ಆಗಿ ಗೊಬ್ಬರಗಳನ್ನ ಖರೀದಿ ಮಾಡೋದು ನೇರವಾಗಿ ನಿಮಗೆ MRP ರೇಟು, ನಿಮ್ಗೆ ಯಾವ್ದು ಡಿಸ್ಟ್ರಿಬ್ಯೂಟರ್ ರೇಟು ಬೇರೆ ಬೇರೆ ಇರ್ತವೆ. ಒಳ್ಳೆ ಮಾರ್ಜಿನ್, ನೀವು ಡೀಲರ್ ಅಂತ ಹೋದ್ರೆ ಒಳ್ಳೆ ಮಾರ್ಜಿನ್ ಇರುತ್ತೆ ಅವ್ರಿಗೆ, ಮಾರ್ಜಿನ್ ಇಟ್ಟುಕೊಂಡು ಮಾರ್ತಿದ್ದಾರೆ ರೈತರಿಗೆಲ್ಲ ಹಾಕ್ತಾರೆ ದುಡ್ಡನ್ನ. ಇಲ್ಲಿ ಸಾಕಷ್ಟು ಉಳಿತಾಯ ಮಾಡಬಹುದು. ನೀವು ಶಿವಪ್ಪ ಅವರು, ಇದ್ರ ಬಗ್ಗೆ ಏನು ಚರ್ಚೆಗಳು ಆಗ್ತಾ ಇದಾವ? ಆಗ್ತಾ ಇದೆ ಸರ್. ಯಾಕಂತಂದ್ರೆ ಈಗ ರೈತರೇ ಬಂದ್ರು ಸರ್ ಖುದ್ದಾಗಿ, ಈಗ ನೋಡ್ರಪ್ಪ ಗೊಬ್ಬರಗಳು ಸಿಗ್ತಾ ಇಲ್ಲ, ಎಲ್ಲ ರೇಟ್ ಜಾಸ್ತಿ ಕೊಡ್ತಾ ಇದ್ರೆ ಅಂಗಡಿಯಲ್ಲೆಲ್ಲ, ನೀವು ನಮ್ಮ ರೈತ ಉತ್ಪಾದಕರ ಕಂಪನಿಯಿಂದ ತರಿಸ್ರಿ ಗೊಬ್ಬರನ, ನೇರವಾಗಿ ಉತ್ಪಾದಕರಿಗೆ ಕೊಡ್ತಾ ಇದ್ದ ಕಂಪನಿ ಕೊಡ್ತಾ ಇದ್ದಾರೆ ಅಂತೇಳಿ ರೈತರು ಬಂದರು ಚರ್ಚೆ ಮಾಡಿದೆ ಸರ್. ನಾವು ಚರ್ಚೆ ಮಾಡಿದೀವಿ ಸರ್, ಚರ್ಚೆ ಮಾಡಿದೀವಿ, ನಾವು ಇಲಾಖೆಗೆ ವಿಚಾರ ಮಾಡ್ಕೊಂಬಂದ್ವಿ. ಅದು ಏನಂತಂದ್ರೆ ಗೊಬ್ಬರ ಎಲ್ಲ ಶಾರ್ಟೇಜ್ ಇದೆ ಸರ್, ನಾವು ಕೇಳಿದಂಗೆ ಅವರು ಕೊಡಲಿಲ್ಲ ಸರ್, ಯಾಕಂದ್ರೆ ತೊಂದರೆ ಇದೆ, ಇದೊಂದ್ಸಲ ಇರಲಿ, ನೆಕ್ಸ್ಟ್ ಟೈಮ್ ನಾವು ಪ್ರಯತ್ನ ಮಾಡಬಹುದು. ಮಾಡಿದ್ವಿ ಸರ್, ನಾವು ಹೋಗಿ ಎಲ್ಲ ಕನ್ಸಲ್ಟ್ ಮಾಡಿ ಪ್ರಯತ್ನ ಪಟ್ಟಿದ್ವಿ ಸರ್ ತರ್ಸಕ್ಕೆ. ಮುಂದೆ ಇಂಥ ವಿಚಾರಗಳನ್ನ ಮಾಡಬೇಕು, ಮುಂದೆ ಗೊಬ್ಬರ ಇರಬಹುದು, ಯಾವುದೇ ಒಂದು ಕೃಷಿ ಉಪಕರಣ ಇರಬಹುದು, ಈಗ ಸ್ಪ್ರೇಯರ್ಗಳು ಸಿಗೋದಿಲ್ಲ ಹಳ್ಳಿಯೊಳಗೆ, ಆಮೇಲೆ ಟ್ರ್ಯಾಕ್ಟರ್ ಉಪಕರಣಗಳು ಸಿಗೋದಿಲ್ಲ, ಅಂಥವೆಲ್ಲ ಒಂದು ಹೈರಿಂಗ್ ಸೆಂಟರ್ ಟೈಪ್ ಮಾಡ್ಕೊಳ್ಳಿಕ್ಕೆ ಅವಕಾಶಗಳಿದ್ದಾವೆ? ಹೈರಿಂಗ್ ಸೆಂಟರ್ ಅವಕಾಶಗಳು ಸರ್, ನಮ್ಗೆ ರೈತ ಸಂಪರ್ಕ ಕೇಂದ್ರದ ನಮ್ಮ ಸಿರುವಾರ ಬರುತ್ತೆ ಸರ್, ಸಿರುವಾರದ ಎಓ ಅಧಿಕಾರಿಗಳು ನಿಮಗೆ ನಾವು ರೈತ ಉತ್ಪಾದಕ ಕಂಪನಿಗೆ ಸೆಂಟರ್ ಕೊಡ್ತೀವಿ ನೀವು ತಗೊಳ್ರ ಅಂತ ಹೇಳಿದ್ರೆ ಸರ್ ನಾವು ಅವ್ರಿಗೆ ಭೇಟಿ ಆಗಿದ್ವಿ. ಅದೊಂದು ಯೋಜನೆ ಇದೆ ಸರ್ ನಮ್ಮ ಮುಂದಿನ ದಿನಗಳಲ್ಲಿ ಮಾಡೋದು. ಹಾಂ ಸರ್. ಈಗ ಮೆಣಸಿನಕಾಯಿಯನ್ನು ತಾವು 30,000 ರೂಪಾಯಿ ಒಂದು ಕ್ವಿಂಟಲ್ ಹಂಗೆ ಮಾರಲಿಕ್ಕೆ ಎಗ್ರಿಮೆಂಟನ್ನು ಮಾಡ್ಕೊಂಡಿವಿ ಅಂತಂದರೆ ಯಾರ ಜೊತೆ ಎಗ್ರಿಮೆಂಟ್ ಮಾಡ್ಕೊಂಡ್ರಿ? ಹೇಗದು? ಎಲ್ತ್ ಮೆಡಿಕೇರ್ ಅಂತೇಳಿ ಒಂದು ಕಂಪ್ನಿ ಇದೆ ಸರ್ ಬಳ್ಳಾರಿಯಿಂದ, ಅವ್ರ ಕಡೆಯಿಂದ ನಾವು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ ಸರ್. ಅವರು ತಗೋತೀವಿ ಅಂತ ಹೇಳಿದ್ದಾರೆ? ತಗೋತೀವಿ ಅಂತ ಹೇಳಿ ಸರ್, ಬೀಜನ ಕೊಟ್ಟಿದ್ದಾರೆ ಸರ್, ಈಗ ರೈತರು ಸೋಯಿಂಗ್ ಮಾಡಿದ್ದಾರೆ, ಸಸಿ ನಾಟಿದ್ದಾವೆ. ಅಂದ್ರೆ ಅದು ಕಂಪ್ಲೀಟ್ ಆಗಿ ನೀವು ಸಾವಯವ ರೀತಿ ಬೆಳಿಬೇಕಾದ್ರೆ ಅಥವಾ ಹೇಗೆ? ಇಲ್ಲ ಸರ್, ನೀವು ಹೆಂಗಾರ ಬೆಳೆಯ್ರೆ ರೈತರು ಅಂತೇಳಿ ನಿಮ್ ಮಾಮೂಲಾಗಿ ಹೆಂಗ್ ನಿರ್ವಹಣೆ ಮಾಡಿದ್ರೆ ಹಂಗ್ ಮಾಡ್ರಿ, ಬಟ್ ಕೆಲವೊಂದು ಕಂಡೀಷನ್ ಇದಾವೆ, ಅಂದ್ರೆ ಆಸ್ಪೆಟ್ ನವಕರನ್ನು ಇಂಥ ಓಡಿಬಾರ್ದು ಅಂತ ಹೇಳ ಸರ್ ಅಷ್ಟೇ, ಅಂದ್ಬಿಟ್ರೆ ನೀವು ಏನ್ ಬೇಕಾದ್ರೆ ನಿರ್ವಹಣೆ ಮಾಡಿಕೊಡ್ರ ಅಂತ ಹೇಳಿದ್ರೆ ಸರ್. ಈಗ ನೋಡ್ರಿ, ರೈತ ಉತ್ಪಾದಕ ಕಂಪನಿಯನ್ನ ಮಾಡಿದ್ರಿ, ಪ್ರಾರಂಭ ಮಾಡಿದ್ರಿ, ಇದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕಾದ್ರೆ ಸಾಕಷ್ಟು ಒಂದು ಪ್ರಯತ್ನ ಮಾಡ್ಬೇಕಾಗತ್ತೆ, ಅದಕ್ಕೆ ಒಂದು ಆಫೀಸ್ ಬೇಕಾಗತ್ತ, ನಿರ್ವಹಣಾ ವೆಚ್ಚಗಳು ಬೇಕಾಗ್ತವೆ, ನೋಡ್ಕೊಂಡು ಹೋಗುವವ್ರು ಬೇಕು, ಆಮೇಲೆ ಓಡಾಡಿ ಕೆಲಸ ಮಾಡುವಂಥವ್ರು ಬೇಕು. ಇದಕ್ಕೆಲ್ಲ ಹೇಗೆ ಸಹಕಾರ ಸಿಗ್ತಾ ಇದೆ, ಯಾವ ರೀತಿ ಇನ್ನೂ ನಿಮ್ಗೆ, ಯಾಕಂದ್ರೆ ಬಹಳಷ್ಟು ಸಮಸ್ಯೆಗಳು ಬರ್ತಿರ್ತವೆ, ಅದನ್ನ ಯಾವ ರೀತಿ ನಿಭಾಯಿಸ್ಕೊಂಡು ಹೋಗ್ಬೇಕು, ಇದಕ್ಕೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿರ ಸರ್? ಇವೆಲ್ಲ ಸಮಸ್ಯೆಗಳು ಬರ್ತಾವೆ ಸರ್, ಹೆಂಗ್ ಮಾಡ್ಬೇಕು? ಯಾಕಂದ್ರೆ ಫಸ್ಟ್ ಟೈಮ್ ಅಲ್ಲಿ ಸರ್ ರೈತ ಉತ್ಪಾದಕ ಕಂಪನಿಗಳು ಈಗ ಲೈಸೆನ್ಸ್ಗೆ ಅಪ್ಲೈ ಮಾಡೋದಾಗಲಿ ಕೆಲವೊಂದು ಡಾಕ್ಯುಮೆಂಟ್ ಗೊತ್ತಿರೋದಿಲ್ಲ ಹಂಗ, ಅದಕ್ಕಾಗಿ ನಮ್ಗೆ ಐಎಂಆರ್ ಕಡೆಯಿಂದ ಕೋಆರ್ಡಿನೇಟರ್ ಇದ್ದಾರೆ ಸರ್ ಅಲ್ಲಿ, ಅವರು ಏನು ಮಾಡ್ತಾ ಇದ್ದೀರಾ ಏನಿಲ್ಲ ಅಂತೇಳಿ ಎಲ್ಲ ಕೋಆರ್ಡಿನೇಟರ್ ಮಾಡಿ ನಮಗೇನೋ ಗೊತ್ತಿಲ್ಲದ್ದು ಎಲ್ಲ ಅವ್ರು ತಿಳಿಸ್ಕೊಡಕ್ಕೆ ಅವ್ರು ನಮಗೆ ಕೋಆರ್ಡಿನೇಟರಿಂದ ನಮಗೆ ಎಲ್ಲ ಇದು ಅನುಕೂಲ ಆಗ್ತಿದೆ ಸರ್. ನಮಗೆ ಇದಕ್ಕೆಲ್ಲ ಆಫೀಸ್ ಅದು ಮಾಡ್ಕೊಂಡಿರಿ? ಆಫೀಸ್ ಅದು ಮಾಡ್ಕೊಂಡಿದ್ದೀವಿ ಸರ್, ಆಫೀಸ್ ಮಾಡಿ ನಿರ್ವಹಣೆ ಮಾಡ್ಬೇಕಾಗತ್ತೆ, ಎಲ್ಲ ಅಕೌಂಟ್ ಲೆಕ್ಕಗಳನ್ನ ಇಡಬೇಕಾಗತ್ತೆ, ಎಲ್ಲ ಮಾಡ್ತಿದ್ದೀವಿ ಸರ್, ಮಾಡಿ ಎಲ್ಲ ಬೋರ್ಡ್ ಆಫ್ ಡೈರೆಕ್ಟರ್ನ ಕರೆದು ಇದಕ್ಕೆ ಇಷ್ಟು ಹೋಗಿದೆ ಇದಕ್ಕೆ ಇಷ್ಟು ಹೋಗಿದೆ ಅಂತೇಳಿ ನಾವು ಮೀಟಿಂಗ್ ಅಲ್ಲೆಲ್ಲ ಕರೆದು ಚರ್ಚೆ ಮಾಡಿ ಎಲ್ಲ ಲೆಕ್ಕಪತ್ರನೇ ಕೊಡ್ತಿದ್ವಿ ಸರ್ ಎಲ್ಲ. ನೀವು ಜಯರಾಜ್ ಅವರ ರೈತರು ಜೊತೆಗೆ ಪದವೀಧರರು ಮತ್ತು ನಿರ್ದೇಶಕರು ಇದ್ರಿ, ಉತ್ಪಾದಕ ಕಂಪನಿಯ ನಿರ್ದೇಶಕರು, ನಿಮ್ಮ ವಿಚಾರದಲ್ಲಿ ನಿಮ್ಮ ಭಾಗದಲ್ಲಿ ಜಕ್ಕಲ್ದಿನ್ನಿ ಏನು ನಿಮ್ಮ ಬೆಟ್ಟದ ಬಸವೇಶ್ವರ ರೈತ ಉತ್ಪಾದಕ ಕಂಪನಿಗೆ 5 ಹಳ್ಳಿಗಳಿಂದ ರೈತರನ್ನ ಆಯ್ಕೆ ಮಾಡಿ ಮೆಂಬರ್ನ ಮಾಡ್ಕೋತಾ ಇದ್ದೀರಿ, ಮುಖ್ಯವಾದಂತಹ ಸಮಸ್ಯೆಗಳು ಏನು ಕಾಡದಿದ್ದಾವೆ ನಿಮ್ಮ ಭಾಗದಲ್ಲಿ, ರೈತರಿಗೆ ಸಮಸ್ಯೆಗಳು ಏನು? ಮುಖ್ಯವಾದ ಸಮಸ್ಯೆ ಅಂದ್ರೆ ಸರ್ ರೇಟ್ ಸರ್, ಮಾಲ್ ಬಂದಾಗ ಮಾರುಕಟ್ಟೆ ರೇಟ್ ಸರ್. ಈಗ ರೈತ ಮಾಲ್ ಬೆಳೆದಿರ್ತಾನೆ ಸರ್, ಅವತ್ತು ರೇಟ್ ಇರಲ್ರಿ, ಈಗ ಎಲ್ಲ ಮಾರ್ಕಂದ ಮೇಲೆ ಸಡನ್ಲಿ ರೇಟ್ ಆಗ್ಬಿಡುತ್ತೆ, ರೇಟ್ ಜಂಪ್ ಆಗ್ಬಿಡುತ್ತೆ, ರೇಟ್ ಜಂಪ್ ಆಗ್ಬಿಡ್ತದೆ ರೀ. ಇವಾಗ ನಮ್ಗೇನಂದ್ರೆ ಒಂದು ಎ ಸಿ ಕಟ್ಕೊಂಡ್ವಿ, ಇಲ್ಲಾಂದ್ರ ಇದರಿಂದ ಸಾಯದನ ತಂದು ಗೋಡನ್ ಕಟ್ಕೊಂಡ್ರ ಕವಳೆ ಸರ್ ಸ್ಟೋರೇಜ್ ಮಾಡ್ಲಿಕ್ಕೆ ಒಂದು ಗೋಡೌನ್ ಇರಬಹುದು, ಮೆಣಸಿನಕಾಯಿ ಸ್ಟೋರೇಜ್ ಮಾಡ್ಲಿಕ್ಕೆ ಕೋಲ್ಡ್ ಸ್ಟೋರೇಜ್ ಸರ್ ಮಾಡ್ಕಂದ್ರೆ ಸರ್ ರೈತರದ್ದೆಲ್ಲ ಯಾರು ಅನುಕೂಲ ಇದ್ದವರು ಅದ್ರಾಗ ಸ್ಟಾಕ್ ಮಾಡ್ಕೊಂಡು ರೇಟ್ ಬಂದಾಗ ಮಾಡ್ಕಂದ್ರೆ ಅವ್ರು ಇಂಪ್ರೂವ್ ಆಗ್ತಾರೆ ಸರ್. ಇದ್ರ ಬಗ್ಗೆ ಏನಾದರೂ ಪ್ರಯತ್ನ ನಡೆಸಿದಿರಿ, ಕೋಲ್ಡ್ ಸ್ಟೋರೇಜ್ ಅನ್ನ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ, ಒಂದು ದೊಡ್ಡ ಗೋಡಾವಣವನ್ನ ರೈತರಿಗೆ ಕವಳೆಯನ್ನ ಒಂದು ಸೀಸನ್ ಅಲ್ಲಿ ಸ್ಟೋರ್ ಮಾಡ್ಲಿಕ್ಕೆ ನಿಮ್ಮ ರೈತ ಉತ್ಪಾದಕ ಕಂಪನಿ ವತಿಯಿಂದ ಒಂದು ದೊಡ್ಡ ಪ್ರಮಾಣದಲ್ಲಿ ಗೋಡಾವಣ್ಣ ನಿರ್ಮಾಣ ಮಾಡೋದು, ಇದಕ್ಕೆ ಪ್ರಯತ್ನಗಳು ನಡೆಸಿದ್ರೆ? ಪ್ರಯತ್ನ ಪಟ್ಟಿದೀವಿ ಸರ್, ಅದಕ್ಕೆ 2 ಎಕರೆ ಎಣ್ಣೆ ಪ್ಲಾಟ್ ಬೇಕಂತ ಹೇಳಿದ್ರೆ ಸರ್, 2 ಎಕರೆ ಎಣ್ಣೆ ಪ್ಲಾಟ್ ಬೇಕು, ನಿಮ್ಮ ಕಂಪ್ನಿಯ ವ್ಯವಹಾರ ವಹಿವಾಟದ್ದು ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು, ಹಿಂಗಾಗಿ ಇದಕ್ಕೆ ಆದ್ರೆ ನಾವು ರೈತ ಉತ್ಪಾದಕ ಕಂಪ್ನಿಗಳು ಕೊಡಕ್ ರೆಡಿ ಇದೀವಿ, ಇಷ್ಟೆಲ್ಲ ಸವಲತ್ತು ಬೇಕು, ಬಟ್ ಎಲ್ಲ ಟ್ರಾನ್ಸಾಕ್ಷನ್ ನಿಮ್ದು ಸಿವಿಲ್ ಸ್ಕೋರ್ ಚೆನ್ನಾಗಿರಬೇಕು ಅಂತೇಳಿ ನಮಗೆಲ್ಲ ತಿಳಿಸಿದ್ರೆ ಸರ್, ನಾವೆಲ್ಲ ಓಡಾಡಿ ಬಂದು ವಿಚಾರ ಮಾಡಿದ್ಮೇಲೆ ಆಯ್ತು ಅಂತೇಳಿ ನಾವು ಈಗ 2 ಎಕರೆ ಎಣ್ಣೆ ಪ್ಲೇಟ್ ಹಳ್ಳಿಗಳಲ್ಲಿ ಇಲ್ಲಿ ಇರಂಗಿಲ್ಲ ಸರ್, ಸಿಟಿಯಲ್ಲೇ ಮಾಡಿರ್ತಾರೆ, ಕೆಲವೊಂದು ಕಂಡೀಷನ್ ಇದ್ದವು ಸರ್, ಇಂಥವೆಲ್ಲ ನೀವು ಪ್ರಯತ್ನ ಮಾಡ್ರಿ ನಾವು ಖಂಡಿತವಾಗಿ ಕೊಡ್ತು ಅಂತ ಹೇಳಿದ್ರೆ ಸರ್. ಹೇಗೆ ನೀವು ಅದಕ್ಕೆ ಮುಂದಿನ ದಿನಗಳಲ್ಲಿ ಪ್ರಯತ್ನ ಮಾಡ್ತೀವಿ ಸರ್, ಯಾಕಂದ್ರೆ ಎಚ್ಚೆತ್ತವಾಗಿ ಮೆಣಸಿನಕಾಯಿ ರೈತರು ನಿಮ್ಮ ಭಾಗದಲ್ಲಿ ಮೆಣಸಿನಕಾಯಿ ಜಗ್ಗಿ ಬೆಳೀತಾರೆ, ಆಮೇಲೆ ಭತ್ತನೂ ಬೆಳೀತಿರ್ತಾರೆ, ಆಮೇಲೆ ಒಮ್ಮೆ ತೊಗರಿ ಬೆಳೀತಿರ್ತಾರೆ, ಸ್ಟೋರೇಜ್ ಮಾಡ್ಲಿಕ್ಕೆ 2-3 ತಿಂಗಳು ಸ್ಟೋರೇಜ್ ಮಾಡಿಡ್ಲಿಕ್ಕೆ ಮಾಡ್ತೀವಿ ಸರ್, ಯಾಕಂದ್ರೆ ಇಲ್ಲಿಂದ ಬೆಳೆದು ಆವೇರಿಗೋಗಿ ಸ್ಟೋರ್ ಮಾಡ್ತಾರೆ ಸರ್, ಇಲ್ಲಿ ಸ್ಥಳೀಯವಾಗಿಲ್ಲ ಸರ್, ಹಂಗಾಗಿ ನಮ್ದು ಮುಖ್ಯ ಉದ್ದೇಶ ಊರಿ ಅದೇ ಸರ್, ಯಾಕಂದ್ರೆ ಅದೊಂದು ಆಯ್ತಂದ್ರೆ ರೈತನಿಗೆ ಬೆಲೆ ಬಂದಾಗ ಮಾರ್ಕೋಬಹುದು ಸರ್, ಅದು ಒಂದು ಅನುಕೂಲ ಇರುತ್ತೆ. ಈಗ ನೋಡ್ರಿ, ಒಂದು ಕಂಪನಿ ನಡಿಬೇಕಂದ್ರೆ ಅದಕ್ಕೆ ಸ್ವಲ್ಪ ನಿರ್ವಹಣಾ ಒಂದು ಬಂಡವಾಳ ಬೇಕಾಗತ್ತೆ, ಮುಂದುವರಿಸ್ಕೊಂಡು ಹೋಗ್ಬೇಕು, ಓಡಾಡಬೇಕಾಗತ್ತೆ, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕಂತಂದ್ರೆ ದುಡ್ಡು ಬೇಕಾಗತ್ತೆ, ಖರ್ಚಾಗತ್ತೆ ದುಡ್ಡು, ನಿರ್ವಹಣಾ ಬಂಡವಾಳ ಬೇಕಾಗತ್ತೆ, ಇದಕ್ಕೆಲ್ಲ ನೀವು ಅದಕ್ಕೆ ಒಂಥರ ಸಂಪನ್ಮೂಲವನ್ನ ಕ್ರೋಢೀಕರಣ ಮಾಡ್ಕೋಬೇಕಾಗತ್ತ, ಆ ದುಡ್ಡಲ್ಲಿ ನೀವು ಖರ್ಚನ್ನ ನಿಭಾಯಿಸಿಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಗಳನ್ನ ಮಾಡ್ಕೋಬೇಕು, ಇದಕ್ಕೆಲ್ಲ ಯಾವ ರೀತಿ ಆಲೋಚನೆಗಳು ಮಾಡ್ತಾ ಇದ್ದೀರಿ? ಇದೆ ಸರ್, ಮಾಡ್ತಾ ಇದೀವಿ. ಈಗ ನೋಡ್ರಿ ಸರ್, ಈ ಪಲ್ಸ್ ಮ್ಯಾಜಿಕ್ ಅನ್ನ ನಾವು ಗುಲ್ಬರ್ಗದಿಂದ ತಗೊಂಡ್ಕೇಸಿ ಈಗ ನಾವು ಈಗ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಎಲ್ಲಿ ಮಾರ್ತಾ ಇಲ್ಲ ಸರ್. ನಮ್ಮ ಎಪ್ಪಿಒದಿಂದ ಮಾರಿಬಿಟ್ರೆ ಎಂಟೇರ್ ಲಿಂಗ್ಸೂರು ತನಕ ಬಂದು ರೈತರು ಹೋಯ್ತಾರೆ. ಈಗ ರೈತ ನೀವು ಹೇಳಿದ್ರೆ ಪಲ್ಸ್ ಮ್ಯಾಜಿಕ್ ಇರ್ಬೋದು, ಆಮೇಲೆ ವೇಸ್ಟ್ ಡಿಕಾಂಪೋಸರ್. ವೇಸ್ಟ್ ಡಿಕಾಂಪೋಸರ್ ಬಹಳಷ್ಟು ಜನ ಕೇಳ್ತಿರ್ತಾರೆ ಸರ್, ಎಲ್ಲಿ ಸಿಗ್ತಾ ಇಲ್ಲ ಕೆಲವೊಂದು ಕಡೆ ಇಲ್ಲ ಸರ್. ಅಂತವ್ ಸರ್ ರೈತರಿಗೆ ಅನುಕೂಲ ಆಗಂತ ಯಾವ್ಯಾವ ಸಿಗ್ತಿಲ್ಲ ಅಂತವ್ರ ನಾವು ಎಲ್ಲ ಪ್ರಾಡಕ್ಟ್ಗಳನ್ನ ನಾವು ನಮ್ಮ ರೈತರ ಉತ್ಪಾದಕರ ಕಂಪನಿಯಿಂದ ನಾವು ಮಾರಾಟ ಮಾಡಿದ್ರೆ ಬಂದಂತ ಲಾಭವನ್ನ ನೀವು ಹೇಳ್ತೀರಾ ಸರ್, ಓಡಾಡಕ್ಕೆ ಖರ್ಚು ನಿರ್ವಹಣೆ ಮಾಡೋಕ್ಕೆಲ್ಲ ಮಾಡ್ಬೇಕಂತ ಪ್ರಯತ್ನ ಈಗೆಲ್ಲ ಮುಂದೆ ನಡೆಸಿದೀವಿ ಸರ್. ಈಗೆಲ್ಲ ಪಲ್ಸ್ ಮ್ಯಾಜಿಕ್ ಈಗ ಆಲ್ರೆಡಿ ಇಂಡೆಂಟ್ ಹಾಕಿದೀವಿ ಸರ್. ನಾವೀಗ ಮುಂದಿನ ದಿನಗಳು ಅದು ಬರುತ್ತೆ ಸರ್. ಈಗ ಆಲ್ರೆಡಿ ತೊಗರಿ ಈಗ ಏನಾಯ್ತು, ನೆಕ್ಸ್ಟ್ ಮಂತಿಗೆ ಹೂ ಸ್ಟೇಜಿಗೆ ಬರ್ತಾವ ಸರ್. ಹಿಂಗಾಗಿ ಅದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಸರ್ ನಾವೀಗ. ಹೇಗೆ ನಿಮ್ಮ ಸುತ್ತಮುತ್ತ ಹಳ್ಳಿ ಜನ ರೈತರು ಇಲ್ಲೇ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಮೆಣಸಿನಕಾಯಿ ಸ್ಟಾಕ್ ಮಾಡ್ತಾರೆ? ತಂದ ಮಾಡ್ತಾರೆ ಸರ್, ಮಾಡ್ತಾರ್ರಿ. ಈ ಹೋದ ವರ್ಷ ಒಳ್ಳೆ ರೇಟ್ ಬರಲಿಲ್ಲ ಸರ್, ಆದ್ರೆ ಮತ್ತೆ ಇಲ್ಲಿ ಸ್ಟಾಕ್ ಮಾಡಿದ್ಮೇಲೆ ಮತ್ತೆ ಹೊರಗೆ ತಕೊಂಡು ಹೋಗ್ಬೇಕಾದ್ರೆ ಮತ್ತೆ ಡಬಲ್ ಖರ್ಚು ಆಗ್ತದಂದು ಇಲ್ಲೇ ಕೊಟ್ಬಿಟ್ರಿ ಸರ್. ಕೇಳಿದಷ್ಟಕ್ಕೆ ಅರ್ಧ ಜನ ಬ್ಯಾಡಿಗೆಲ್ಲ. ಈ ಸಲ ಎಲ್ಲ ಕ್ಷೇತ್ರ ಜಾಸ್ತಿ ಇದೆ ಮೆಣಸಿನ್ಕಾಯಿ ನಿಮ್ ಕಡೆ ಎಲ್ಲ ಕಡಿಮೆ ಆಗಿದೆ? ಇಲ್ಲ ಜಾಸ್ತಿ ಆಗಿದೆ ಸರ್, ಜಾಸ್ತಿ ಇದೆ, ಜಾಸ್ತಿ ಆಗಿದೆ ಸರ್. ಯಾಕಂದ್ರೆ ಹತ್ತಿ ರೇಟು ಜಾಸ್ತಿ ಬಂತು, ಹತ್ತಿ ಜಾಸ್ತಿ ಹೋಗಿದಾರ ಅಂತ ಕೇಳಿದ್ವಿ ನಾವು. ಹತ್ತಿಗೇನು ಜಾಸ್ತಿ ಇದೆ ಸರ್, ಆದ್ರೆ ನೀರಾವರಿ ಪ್ಲೇಸ್ ನಲ್ಲಿ ಮೆಣಸಿನ್ಕಾಯಿ ಜಾಸ್ತಿ ಇದೆ. ಮೆಣಸಿನ್ಕಾಯಿ ಜಾಸ್ತಿ ಇದೆ ಸರ್. ನೀವು ರೈತ ಉತ್ಪಾದಕ ಕಂಪನಿನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಎಲ್ಲಾದರೂ ಹೋಗಿ ಕಂಪ್ನಿಗಳಿಗೆ ಹೋಗಿ ಬೇರೆ ಬೇರೆ ಕಡೆ ಹೋಗಿ ನೋಡ್ಕೊಂಬಂದ್ರ ಅಥವಾ ಕೇಳಿ ಅವ್ರ ಜೊತೆ ವಿಚಾರ ಮಾಡ್ಕೊಂಬಂದ್ರ ಹೇಗೆ ಹೋಗಿದ್ರಿ? ಇಲ್ಲ ಸರ್,